ಸೆಕೆಂಡ್ಗಳು. ಇದೀಗ ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಕೇಳಿಗರೆ, ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ರೈತ ಮಹಿಳೆ ಅನುಜಾಕ್ಷಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಅನುಜಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಅನುಜಾಕ್ಷಿ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ಅನುಜಾಕ್ಷಿ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾನು ಸಣ್ಣ ಲಾಲ್ಕಿಲ್ಗೂ ಮಾಡ್ತಾ ಇದ್ದೆ. ವಿದ್ಯಾಭ್ಯಾಸ ಮಾಡ್ಲಲ್ಲ? ವಿದ್ಯಾಭ್ಯಾಸ ಮಾಡಿದಿಸ 10th class ಅಷ್ಟೇ ಓದಿರೋದು. ಮುಂದಕ್ ಮಾಡಕ್ ಆಗ್ಲಿಲ್ಲ. ಮುಂದಕ್ ಓದಕ್ ಆಗ್ಲಿಲ್ಲ. ಆಗ್ಲಿಲ್ಲ ಸರ್. ನಿಮ್ ತಂದೆ ಮನೇಲೂ ಕೃಷಿ ಬದುಕು ಮಾಡ್ತಿದ್ರಮ್ಮ? ಹೌದು ಸರ್, ಕೃಷಿ ಬದುಕೆ ಮಾಡ್ಕೊ ಬರ್ತಿದೀವಿ. ನಿಮ್ ತಂದೆ ಕೃಷಿಕರ? ಹೌದು, ಕೃಷಿಕರೇ ಅವರು. ಏನೇನು ಕೃಷಿ ಮಾಡ್ತಿದ್ರು ನಿಮ್ ತಂದೆ? ಅಲ್ಲಿ ಶೇಂಗಾ, ಮತ್ತೆ ತೊಗರಿ, ಹೆಸರು, ಉದ್ದು, ಅಲಸಂದೆ, ಮತ್ತೆ ಸಜ್ಜೆ, ನವಣೆ, ಕೊರ್ಲೆ ಎಲ್ಲ ಬೆಳಿತಿದ್ರು. ಅಲ್ಲಿದ್ದಲ್ಲೇ ನಮ್ಗೆ ಅನುಭವ ಅಂತ ಗೊತ್ತಾಗಿದ್ದು ಹೊಲ ಮನೆ ಕೆಲಸ ಮಾಡೋದು. ನಿಮ್ ತವ್ರ ಮನೆ ಅವರಮ್ಮ? ತವ್ರ ಮನೆ ಓಬ್ನಳ್ಳಿ ಸರ್. ಓಬ್ನಳ್ಳಿ. ಅಪ್ಪ ಅಮ್ಮ ಎಲ್ಲ ಏನೇನ್ ಕೆಲಸ ಕಲ್ಸಿಕೊಟ್ಟಿದ್ರು? ಜಮೀನ್ ಕೆಲಸ? ಅಪ್ಪ ಅಮ್ಮ ಅದೇ ಕಳೆ ತೆಗೆಯೋದು, ಅವ್ರ ಜೊತೆಗೆ ಬಿತ್ತ ಕರ್ಕೊಂಡು ಹೋಗರು, ಮತ್ತೆ ಅವ್ರ ಜೊತೆಗೆ ಎಡೆಕುಂಟೆ ಒಡೆಯಕ್ಕೂ ಕರ್ಕೊಂಡು ಹೋಗರು. ಅಲ್ಲಿದ್ದಲ್ಲೇ ಎಲ್ಲ ಕಲ್ತಿದ್ದು. ನಂತ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ಹೌದು ಸರ್, ಕೃಷಿಕರೇ ಕೊಟ್ಟು ಮದುವೆ ಮಾಡಿದ್ರು. ಏನ್ ಕಷ್ಟ ಅನ್ಸೋದಿಲ್ಲ ಕೃಷಿ ಬದುಕು? ಕಷ್ಟ ಏನ್ ಅನ್ಸಲ್ಲ ಸರ್. ಏನ್ ಅನ್ಸಲ್ಲ, ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಕಷ್ಟ ಏನ್ ಅನ್ಸಲ್ಲ. ನಿಮ್ಮ ಯಜಮಾನ್ರದ್ದು ಜಮೀನ್ ಎಷ್ಟೆಕರೆ ಇದೆಯಮ್ಮ? ಅವ್ರದ್ದು 2 acre ಐತೆ. 2 acre ನೀರಾವರಿನ ಖುಷ್ಕಿ ಜಮೀನ್? ಇಲ್ಲ, ನೀರಾವರಿನೇ. ನೀರಾವರಿನೇ. ಏನೇನ್ ಬೆಳೆಗಳು ಬೆಳಿತೀರಿ? 1 acre ನೀರುಳ್ಳಿ ಹಾಕಿದ್ವಿ, 1 acre ಮೆಕ್ಕೆಜೋಳ ಹಾಕಿದ್ವಿ, ಒಂದ್ ಸ್ವಲ್ಪ ತರಕಾರಿ ಸೊಪ್ಪು ಹಾಕಿದೀವಿ ಸರ್. ಮನೆಗೆ ಹೂವಿನ ಗಿಡಗಳು ಬೇಕಾಗುತ್ತೆ ಅಂತ ಹಾಕೊಂಡಿದೀವಿ. ಪ್ರತಿ ದಿವಸ ಜಮೀನಲ್ಲಿ ಏನೇನು ಕೆಲಸ ಇರುತ್ತಮ್ಮ ನಿಮ್ದು? ಜಮೀನ್ ಅಂದ್ರೆ ಇವಾಗ ಮೆಕ್ಕೆಜೋಳ ಹಾಕಕ್ಕೆ ಹೊಲ ಎಲ್ಲ ಅಚ್ಚುಕಟ್ಟು ಮಾಡಿಸಿದ್ರೆ ನಮ್ಮ ಮನೆಯವರು ಕೂಲಿಯರ್ ಕರ್ಕೊಂಡ್ ಬರ್ತಾರೆ. ಬೀಜ ಹಾಕಿಸ್ಬೇಕು, ಅದರ ಕಡ್ಡಿ ಕಸ ಎಲ್ಲ ಇರುತ್ತೆ. ಫಸ್ಟ್ ಅಚ್ಚುಕಟ್ಟು ಮಾಡ್ಬೇಕಾದಾಗ ಅದನ್ನೆಲ್ಲ ಆರಿಸ್ಬೇಕು, ಬದಿಗೆ ಹಾಕ್ಬೇಕು, ಬೆಂಕಿ ಇಕ್ಬೇಕು, ಮತ್ತೆ ಅವರೆಲ್ಲ ಕುಂಟೆ ಕೂರ್ಗಿಯರ್ನ ಕರ್ಕ ಬಂದ್ರೆ ಅವ್ರಿಗೆ ಬುತ್ತಿ ನೀರು ತಗೊಂಡ್ ಹೋಗ್ಬೇಕು. ಅವ್ರ ಜೊತೆಗೆ ನಾವು ಸ್ವಲ್ಪ ಕೆಲಸ ಮಾಡ್ಬೇಕು, ಇಷ್ಟಿರುತ್ತೆ ಸರ್. ಮತ್ತೆ ಕೂಲರ್ ಬಂದಾಗ ಬೀಜ ಉರಿಸ್ಬೇಕು, ಮತ್ತೆ ನಮ್ಮ ಮನೆಯವ್ರಿಗೆ ಏನಾದ್ರು ಕೆಲಸ ಇದ್ರೆ ನೀರು ಪರು ಕಟ್ಟೋದಿರುತ್ತೆ, ಗೊಬ್ಬರ ಚೆಲ್ಲದಿರುತ್ತೆ, ಅವ್ರಿಗೆ ಸ್ವಲ್ಪ ನಾವು ಹೆಲ್ಪ್ ಆಗ್ತಾ ಇರ್ತೀವಿ ಸರ್. ನೀರಾವರಿಯಲ್ಲಿ ಯಾವುದು ಬೆಳೆ ಲಾಭದಾಯಕ ಅನ್ಸುತ್ತೆ ನಿಮ್ಗೆ? ಯಾವುದು ಅಂದ್ರೆ ಮೆಕ್ಕೆಜೋಳನೇ ಚೆನ್ನಾಗಿ ಸರ್. ಅದು ಖರ್ಚು ಕಮ್ಮಿ ಅಧಿಕ ಲಾಭ ಅನ್ನಂಗೆ ನಮ್ಮಂತರಿಗೆ ಕಮ್ಮಿ ಹೊಲ ಇರೋರ್ಗೆ ಅದೇ ಬೆಳೆ ಚೆನ್ನಾಗೆ ಅಂತ ಅನ್ನಿಸ್ತೈತಿ. ಎಷ್ಟು ವರ್ಷದಿಂದ ಮೆಕ್ಕೆಜೋಳ ಬೆಳಿತಾ ಇದ್ರ? ನಾವು ಸುಮಾರು 7-8 ಕೆಳಗೂ ಬೆಳಿತಾ ಇದೀವಿ. ಎಷ್ಟು ಎಕರೆ ಬೆಳಿತಾರ ಮೆಕ್ಕೆಜೋಳ? 1 acre ಬೆಳಿತೀವಿ. 1 acre ಬೆಳಿತಾರ. ಈ ಮೆಕ್ಕೆಜೋಳ ಬಿತ್ತನೆ ಮಾಡೋಕಿನ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತಾರ? ಫಸ್ಟಿಗೆ ಕೂರ್ಗೆ ಹೊಡಿಸ್ತೀವಿ, 5 ಬಾಳಿನ ಕೂರ್ಗೆ ಹೊಡಿಸ್ಬಿಟ್ಟು ಆಮೇಲೆ ಕುಂಟೆ ಹೊಡಿಸ್ತೀವಿ. ಕುಂಟೆ ಹೊಡಿಸಿದಾದ್ಮೇಲೆ ಮರ ಹೊಡಿತೀವಿ, ಎತ್ತುಗಳ ಜೊತೆಗೆ ನಮ್ಮ ಮಾವರು ಹೊಡಿತಾರೆ. ಆಮೇಲೆ ಇದ್ದ ಸಾಲ್ ಹೊಡಿಸಿ ಮೆಕ್ಕೆಜೋಳ ಬೀಜ ಊರಕ್ಕೆ ರೆಡಿ ಮಾಡ್ತೀವಿ. ರೆಡಿ ಮಾಡ್ತಾರೆ. ಹೌದು. ಪ್ರಾರಂಭದಲ್ಲಿ ಏನಾದ್ರು ಸಗಣಿ ಗೊಬ್ಬರ ಎಲ್ಲ ಭೂಮಿ ಕೊಡ್ತೀರ? ಹೌದು ಸರ್, ಹಾಕ್ತಿರ್ತೀವಿ. ಮತ್ತೆ ಇದು ಎಬ್ಬೆವು, ಹೊಂಗೆ, ಆತರ ಸೊಪ್ಪಿಂದ ಹಸರೆಲೆ ಸೊಪ್ಪು ಏನಿರುತ್ತೆ ಅದನ್ನೆಲ್ಲ ಕಡ್ದು ನಮ್ಮ ಮನೇಲಿ ಹಾಕಿರ್ತಾರೆ, ಫಸ್ಟ್ ಗೊಬ್ಬರ ಆಗ್ಲಿ ಅಂತ. ಆಮೇಲೆ ತಿಪ್ಪೆ ಗೊಬ್ಬರ ಅದೆಲ್ಲ ಹಾಕ್ತಾನೆ ಇರ್ತಾರೆ. ಮತ್ತೆ ಕೆರೆಯಲ್ಲಿ ಗೋಡ್ ಹೊಡಿಸಿರ್ತೀವಿ ನಾವು. ಬೆಳೆ ಇಡೋದ್ಕಿನ್ನ ಮುಂಚೆನೆ ಎಲ್ಲ ಒಂದು 10-15 ಲೋಡ್ ಯಾವಾಗೂ ನಮ್ಮ ಮಾವರು ಹೊಡಿಸ್ತಾನೆ ಇರ್ತಾರೆ. ಗೊಬ್ಬರ ಕೊಂಡ್ಕೊಮಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊಡಿಸ್ತೀವಿ, ಅದನ್ನೆಲ್ಲ ಅಳ್ಡದು. ಆ ಗೊಬ್ಬರ ಇದ್ರೇನೆ ಅವು ಮೆಕ್ಕೆಜೋಳ ಬೆಳೆಯಕ್ಕೆ ಸಾಧ್ಯ. ಈಗ ಬರೀ ರಾಸಾಯನಿಕ ಗೊಬ್ಬರದಾಗೆ ಬೆಳೆಯಕ್ ಆಗದೇ ಇಲ್ಲ. ಹೌದು. ಅದು ಜೈವಿಕ ಗೊಬ್ಬರ ಅವೆಲ್ಲ ಹಾಕೊಂಡು ಬೆಳೆದ್ರೆ ಹಸಿರೆಲೆ ಗೊಬ್ಬರ ಇದ್ರೆ ಸ್ವಲ್ಪ ಇಳುವರಿನೂ ಬರುತ್ತೆ. ಹಂಗಾಗಿ ನಾವ್ ಅದ ಆತರ ಮಾಡ್ತೀವಿ. ನಾವು ಪ್ರತಿ ವರ್ಷ ಬರೀ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಏನು ಅಷ್ಟಂತ ಅನುಕೂಲ ಆಗಲ್ಲ. ಅನುಕೂಲ ಜೊತೆಗೆ ನೀವ್ ಹೇಳ್ದಂಗೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ನಾವು ಭೂಮಿ ಕೊಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ, ರೋಗ ರುಜಿನೂ ಇರೋದಿಲ್ಲ ಸರ್. ಮೆಕ್ಕೆಜೋಳ ಅಂದ್ರೆ ಸಾಲ ಎಷ್ಟು ಸಾಲ ಹೊಡ್ಕೊಂಡು ಮೆಕ್ಕೆಜೋಳ ಊರ್ತೀರ? ಸಾಲ ಅಂದ್ರೆ ಇದು ಕೂರ್ಗೆ ಸಾಲೇ ಹೊಡಿತೀವಿ ಸರ್. ಕೂರ್ಗೆ ಸಾಲ ಹೊಡಿತಾರ, ಮಧ್ಯದಲ್ಲಿ ಎಡೆಕುಂಟೆ ಹೊಡಿಬಹುದು? ಇಲ್ಲ, ಎಡೆಕುಂಟೆ ಏನ್ ಹೊಡಿಯಲ್ಲ ನಾ ಈಗ ಸದ್ಯಕ್ಕೆ. ಮುಂಚೆ ಎಲ್ಲ ಹೊಡಿತಿದ್ವಿ. ಮೊದ್ಲು ಮುಂಚೆ ಅಂದ್ರೆ ಮಡಿ ಮಾಡಿ ಬೀಜ ಊರ್ತಿದ್ರು ನಮ್ಮ ಅವರ, ಹಗ್ಗ ಹಿಡಿದು ಇಷ್ಟಕ್ಕೆ ಹಾಕ್ಬೇಕು, ಇಷ್ಟಿಷ್ಟು ಅಡಿಗೆ ಬೀಜ ಬಿಡ್ಬೇಕು ಅಂತ ಹಾಕರು. ಈಗ ಆತರ ಪದ್ಧತಿ ಏನು ಮಾಡಲ್ಲ, ಈಗ ಈಸಿ ಆಗ್ಬೇಕಲ್ಲ, ಹಂಗಾಗಿ ಕೂರ್ಗೆ ಸಾಲೆ ಮಾಡ್ಬಿಟ್ಟು ಬೀಜ ಹಾಕ್ತಿವಿ. ಅದ್ರಲ್ಲಿ ಕಳೆನಾಶಕ ಸಿಂಪರಣೆ ಮಾಡ್ತೀವಿ, ಎಡೆಕುಂಟೆ ಹೊಡಿಯಕ್ ಬರೋದಿಲ್ಲ. ಬೀಜ ಅಂದ್ರೆ ಅಡಿಗೆ ಒಂದು ಬೀಜ ಊರ್ತೀರ? ಹೌದು ಸರ್. ಒಂದ್ ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ? ಒಂದ್ ಎಕರೆಗೆ ಒಂದು 5 6 ಕೆಜಿ ಬೇಕಾಗುತ್ತೆ. 6 ಕೆಜಿ 7 ಕೆಜಿ ಇದನ್ನ ಹಾಕ್ತೀವಿ ಸರ್. ಮತ್ತೆ ಅದಕ್ಕೆ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ರಾಸಾಯನಿಕ ಗೊಬ್ಬರ ಕೊಡ್ತಾರ ಭೂಮಿಗೆ? ಇಲ್ಲ, ಮುಂಚೆ ಕೊಡೋದಿಲ್ಲ ಸರ್. ಅದ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ, ಅದಾದ್ಮೇಲೆ ಕಳೆನಾಶಕ ಹೊಡೆದಾದ್ಮೇಲೆ ಇದು ಯೂರಿಯಾ ಅಂತ ಚೆಲ್ತೀವಿ ಸ್ವಲ್ಪ ಪಿಕಪ್ ಆಗಕ್ಕೆ. ಅದಾದ ತಕ್ಷಣ ಸ್ಟೆಪ್ ಅಂಡ್ ಸ್ಟೆಪ್ ಗೊಬ್ಬರ ಕೊಟ್ಕಂತ ಹೋಗ್ತಾ ಇರ್ತೀವಿ. ಎಷ್ಟು ಸರಿ ಗೊಬ್ಬರ ಕೊಡ್ತಾರೆ ಅಂದ್ರೆ? ಒಂದ್ 3-4 ಸರಿ ಕೊಡ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಿರ್ತೀವಿ ಇದು ಬೆಳಿಲಿ ಅಂತಂದು. ಆಮೇಲೆ ಇದ್ದ ಅದಾದ ತಕ್ಷಣನೆ ಸುಲಂಗಿ ಹೊಡಿಬೇಕಾದಾಗ ನೋಡ್ಕೊಂಡು ಇದು ಹೆಂಗೈತೆ ಹೆಂಗಿಲ್ಲ, ತಾಕತ್ತಾಗಿದ್ರೆ ಸ್ವಲ್ಪ ಗೊಬ್ಬರ ಕಮ್ಮಿ ಮಾಡ್ತೀವಿ. ಮುಂಚೆನೆ ಗೊಬ್ಬರ ಹೊಡೆದಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ತೀವಿ, ಅದ್ ನೋಡ್ಕೊಂತ ಹೋಗೋದು. ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಸುಲಂಗಿ ಹೊಡಿಬೇಕಾದಾಗ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ಮುಂಚೆನೆ ಇದು ಗೊಬ್ಬರ ಹಾಕಿರೋದ್ರಿಂದ ಜಾಸ್ತಿ ಏನು ಎಳ್ಕೊಳೋದಿಲ್ಲ. ಇದ್ರಾಗೆಲ್ಲ ಕಳೆ ಬಿದ್ದಾಗ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಅಂತಂದ್ರೆ, ಈ ಕಳೆನಾಶಕ ಸಿಂಪಡಣೆ ಮಾಡೋದು ಅನುಕೂಲ ಅಂತ ಅನಾನುಕೂಲ ಅಂತೀರ? ಅನಾನುಕೂಲನೇ. ಈಗ ಕೂಲರ್ ಬರ್ದಿಲ್ಲದಕ್ಕೋಸ್ಕರ ಹೊಡಿಲೇಬೇಕು. ಕೂಲರ್ ಬರ್ಲಿಲ್ಲ ಅಂದ್ರೆ ಅದು ಒಬ್ಬರೇ ತಗ್ಸಕ್ ಆಗೋದಿಲ್ಲ, ಅದು ಜಾಸ್ತಿ ಬಿದ್ದಿರುತ್ತೆ. ಗೊಬ್ಬರ ಎಲ್ಲ ಹೊಡೆದಿರ್ತೀವಲ್ಲ, ತಿಪ್ಪೆ ಗೊಬ್ಬರ ಹೊಡೆದಿರ್ತೀವ, ಬರ್ತಿ ಕಳೆ ಇದ್ದೇ ಇರುತ್ತೆ. ಕಂಪಲ್ಸರಿ ಕೂಲರ್ ಬೇಕೇ ಬೇಕು, ಅವ್ರಿಲ್ಲ ಅಂದ್ರೆ ನಿವಾರಣೆ ಮಾಡಕ್ ಆಗದೇ ಇಲ್ಲ. ನಾವ್ ಒಬ್ರೆ ಮಾಡಕ್ ಆಗಲ್ವಲ್ಲ, ಹಂಗಾಗಿ ಸಿಂಪರಣೆ ಮಾಡೇ ಮಾಡ್ತೀವಿ. ಆದ್ರೂ ಒಂದೊಂದು ಔಷಧಿಗೆ ಹೋಗೋದಿಲ್ಲ, ಈ ಗೋಣಿದು ಅಂಟಿಕೆ ಅಂತದೆಲ್ಲ ಇರುತ್ತಲ್ಲ, ಇನ್ನೇನು ಕೆಲಸ ಬೇರೆ ಇರಲ್ಲ, ನಾವು ಬರೇ ಇದನ್ನೇ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ಅದ್ರಾಗೆಲ್ಲ ಕಳೆ ಕಾಸು ಓಡಾಡ್ತಾ ಇರ್ತೀವಿ ಕಿತ್ಕಂತ. ಈ ಕಳೆನಾಶಕ ಸಿಂಪಡಣೆ ಮಾಡದಂತ ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀವಾಗ ಒಂದ್ ಎಕರೆ ಮಾಡೋದ್ರಿಂದ ನೀವೇ ನಿಮ್ ಜೊತೆಗೆ ಒಂದು 3-4 ಕೂಲರ್ ಇಟ್ಕೊಂಡು ಅದನ್ನ ಕಳೆ ತೆಗಿಲಿಕ್ಕೆ ಆಗಲ್ಲ ಅಂತೀರ? ಇಲ್ಲ ಸರ್, ನಮ್ಗೆ ಏನ ಸಿಂಪರಣೆ ಮಾಡಿರ್ತೀವಲ್ಲ ಔಷಧನ, ಅಷ್ಟೊಂದು ಜನ ಏನ್ ಎಳ್ಕಮಲ್ಲ, ನಾವೇ ಕಳೆ ಎಲ್ಲ ಕಿತ್ತಾಕ್ತಾ ಇರ್ತೀವಿ ಸರ್. ಜಾಸ್ತಿ ಹಾಕಿದ್ರೆ ಕೂಲರ್ ನ ಎಳ್ಕಮುತ್ತೆ. ಮೆಕ್ಕೆಜೋಳಕ್ಕೆ ಏನೇನ್ ರೋಗ ಬರುತ್ತಮ್ಮ? ರೋಗ ಅಂದ್ರೆ ನಮ್ಮ ಹೊಲದಲ್ಲಿ ಸದ್ಯಕ್ಕೆ ಅದು ತೆನೆ ಒಡೆದಾದ್ಮೇಲೆ ವಿಲ್ಟ್ ರೋಗ ಅಂತ ಬರುತ್ತೆ ಸರ್. ಅದ್ ಬಿಟ್ರೆ ಬೇರೆ ಏನಿರಲ್ಲ. ಸೈನಿಕ ಹುಳು ಬಾಧೆ ಇರುತ್ತೆ, ಒಂದ್ 3-4 ಅದನ್ನ ಔಷಧ ಹಿಂಡ್ಬೇಕು. ಮತ್ತೆ ಬಬ್ಬೂರ್ ಫಾರಂ ಅಲ್ಲಿ ಓಂಕರಪ್ಪ ಸರ್ ಅಂತ ಇದಾರಲ್ಲ, ಕೃಷಿ ಇಲಾಖೆಗೆ ಫೋನ್ ಮಾಡಿ ಕೇಳ್ತೀವಿ, ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದು ಸೈನಿಕ ಹುಳು ಬಾಧೆಗೆ ಔಷಧನ ಹೇಳ್ತಾರಲ್ಲ ಹಿಂಡ್ತೀವಿ. ಒಂದ್ 3-4 ಫಸ್ಟ್ 2 ಸ್ಪ್ರೇ ಮಾಡ್ತೀವಿ. ಅಲ್ಲಿಗೂ ಇದು ರೋಗ ಹೋಗ್ಲಿಲ್ಲ ಅಂತ ಅಂದ್ರೆ ಬಾಟ್ಲಲ್ಲಿ ಹಾಕೊಂಡು ಹಿಂಡ್ತೀವಿ ಸರ್. ಸುಳಿ ರೋಗಕ್ಕೆ ಅವಾಗ ಹುಳ ಸಾಯ್ತವೆ. ಈ ತರ ಏನಾದ್ರೂ ಸಮಸ್ಯೆ ಬಂದಾಗ ವಿಜ್ಞಾನಿಗಳನ್ನ ಸಂಪರ್ಕ ಮಾಡ್ತೀರಾ? ವಿಜ್ಞಾನಿಗಳು ಹೇಳ್ದಂಗೆ ಎಲ್ಲ ಪಾಸ್ ಆದ್ರಿಂದ ಅನುಕೂಲ ಆಗುತ್ತೆ ಅಂತ? ಹೌದು ಸರ್, ಅವ್ರು ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳೋದು, ನಮ್ಗಿನ್ನ ಅವ್ರಿಗೆ ಅನುಭವ ಗೊತ್ತಿರುತ್ತೆ, ಕೇಳಿ ತಿಳ್ಕಂತಿರ್ತೀವಿ. ಆಕಾಶವಾಣಿ ಮುಖಾಂತರ ಎಲ್ಲ ವಿಜ್ಞಾನಿಗಳ ಬಗ್ಗೆ ಹೇಳ್ತಿರ್ತಾರೆ, ನಂಬರ್ ಕೊಡ್ತಾರಲ್ಲ, ಅವ್ರ ಮುಖಾಂತರ ಕೇಳಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕಂತೀವಿ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಅವ್ರು ಹೇಳ್ತಾರೆ, ಇಂಥ ಔಷಧಿ ಹೊಡಿರಿ ಇಂಥ ರೋಗಕ್ಕೆ ಅಂತ ಹೇಳ್ತಿರ್ತಾರೆ ಸರ್. ಅವ್ರ ಮುಖಾಂತರ ಹಿಂಗೆ ಮಾಡ್ಕೊಂತ ಹೋಗ್ತಿರ್ತೀವಿ. ಮೆಕ್ಕೆಜೋಳದೊಳಗಡೆ ಏನಾದ್ರು ಅಂತರ ಬೆಳೆಗಳೇನು ಬೆಳೆಯಲ್ಲ? ಅಂತರ ಬೆಳೆ ಅಂದ್ರೆ ತೊಗರಿ ಹಾಕ್ತಿರ್ತೀವಿ. ತೊಗರಿ ಹಾಕ್ತಾರೆ. ಬೇರೆ ಅಂದ್ರೆ ಅಲ್ಸಂದಿ ಅವೆಲ್ಲ ಹಾಕ್ತಿರ್ತೀವಿ, ಆದ್ರೆ ಅಷ್ಟೊಂದು ಕಾಯಿ ಬರೋದಿಲ್ಲ. ಅದು ತೊಗರಿ ಆದ್ರೆ ಸೈಡ್ ಅಲ್ಲೆಲ್ಲ ಬದುಗೆ ಎಲ್ಲ ಹಾಕಿರ್ತೀವಿ, ಮನೆ ಬಳಕೆಗೆ ಬರ್ಲಿ ಅಂತಂದು ಹಾಕ್ತಿವಿ. ಈ ತರ ತೊಗರಿ ಬೆಳೆದಂದು ಅನುಕೂಲ ಅನುಕೂಲ ಸರ್. ಅದ್ರಲ್ಲಿ ಈಗ ಏಕ ಬೆಳೆ ಪದ್ಧತಿ ಮಾಡೋದ್ಕಿನ್ನ ಬಹು ಬೆಳೆ ಪದ್ಧತಿ ಮಾಡಿದ್ರೆ ಚೆನ್ನಾಗೆ ಅಂತ. ಈಗ ಮೆಕ್ಕೆಜೋಳದ ಗೊಬ್ಬರನು ಇರುತ್ತೆ, ತೊಗರಿ ಗೊಬ್ಬರ ಇರುತ್ತೆ, ಅಲ್ಸಂದೆದು ಇರುತ್ತೆ, ನಮ್ಗುನು ತಿನ್ನಕ್ಕೆ ಉಣ್ಣಕ್ಕೆ ಕಾಳು ಕಡಿ ಆಗ್ತಿರ್ತವೆ, ಹೊಲಕ್ಕೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಂತರ ಬೆಳೆ ಬೆಳಿತಿರ್ತೀವಿ ಸರ್. ಈ ತರ ಅಂತರ ಬೆಳೆ ಬೆಳೆದ್ರಿಂದ ಹಸಿ ತೊಗರಿಕಾಯನ್ನು ಬಿಡಿಸಿಕೊಂಡು ತರಕಾರಿಯಾಗಿ ಉಪಯೋಗಿಸಬಹುದು, ಮತ್ತೆ ಕಾಳು ಬಂದಾಗ ಸಾಂಬಾರ್ಕು ಅನುಕೂಲ ಆಗುತ್ತೆ. ಹೌದು ಸರ್. ಹೊಲ್ದಾಗ ಇರೋದ್ರಿಂದ ಎಲ್ಲ ಫ್ರೆಶ್ ತರಕಾರಿ ಸೊಪ್ಪು ತಿಂತಾ ಇರ್ತೀವಿ. ನಮ್ಗೆ ಹೆಚ್ಚಾಗಿದ್ದು ಸಂಬಂಧಿಕರಿಗೂ ಪಾರ್ಸಲ್ ಮಾಡ್ತಾ ಇರ್ತೀವಿ. ಇದು ಮೆಕ್ಕೆಜೋಳ ಕಟಾಗಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗತ್ತ? ಅದು ಒಂದ್ 3-15 ಬೇಕು ಸರ್. ಬೇಕಾಗತ್ತೆ. ಅದು ಇವಾಗ ಮಳೆ ಪಳೆ ಇದ್ರೆ ಟೈಮ್ ತಗೊಂಬತ್ತೆ, ಮಳೆ ಏನು ಇಲ್ಲ ಇವತ್ ಕಿತ್ತು ಇದ್ ಮಾಡ್ಬೋದು. ಈಗ ರೇಟ್ ಇಂದು ನಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಇನ್ನೊಂದ್ ಸ್ವಲ್ಪ ಜಂಪ್ ಆದ್ರೆ ಇನ್ನೊಂದ್ 2 ಬಿಡನ ಅನ್ನಂಗಾಗುತ್ತೆ. ಕಿತ್ತು ಮಾರ್ತು ರೇಟ್ ನೋಡ್ಕೊಂಡು ಮಳೆ ವಾತಾವರಣ ನೋಡ್ಕೊಂಡು ಕೀಳೋದು. ಈಗ ಮೆಕ್ಕೆಜೋಳ ಈ ಕಟಾವಿಗೆ ಬಂದ ಸಂದರ್ಭದಲ್ಲಿ ಸೂಲಂಗಿ ಎಲ್ಲ ಮುರಿದು ಜಾನುವಾರು ಮೇವಾಗಿ ಕೊಡ್ತಾರೆ, ಇದರಿಂದ ಇಳುವರಿ ಏನ್ ಕಡಿಮೆ ಆಗುತ್ತಾ ಏನು ಅನನುಕೂಲ ಏನಾಗಲ್ಲ ಅಂತ? ಅನನುಕೂಲ ಏನಾಗಲ್ಲ ಸರ್, ಈ ಕೂಲೆಯರು ಬರ್ಲಿಲ್ಲ ಅಂದ್ರೆ ಅವರೇ ಕೀಳಕ್ಕೂ ಒಂದು ಹೆಲ್ಪ್ ಆಗ್ತಿರುತ್ತೆ, ಅನನುಕೂಲ ಏನಾಗಲ್ಲ. ಅದ್ರಿಂದ ಅನುಕೂಲನೇ ಈಗ ಜಾನುವಾರುಗಳಿಗೆ ಹಾಕ್ಲೇಬೇಕು. ಈಗ ಹುಲ್ಲು ಇಲ್ದ ಸಂದರ್ಭದಾಗ ಅದನ್ನೇ ಕೊಯ್ದಾಕ್ಬೇಕು, ಅವ್ರಿಗೂ ಬೇಗ ಮುರಿಯಕ್ಕೆ ಒಂದು ಇದಾಗುತ್ತೆ ಅಂತ ಕೊಯ್ತಾರೆ. ನಾವೇನ ಕೊಯ್ಯಲ್ಲ ಸರ್. ಮೆಕ್ಕೆಜೋಳ ಎಲ್ಲ ಕಟಾವ್ ಅಂದ್ರೆ ಹಂಗೆ ಮಿಷಿನ್ ಬಿಡಿಸ್ತೀರಾ ಅಥವಾ ತೆನೆ ಮುರಿದ್ಬಿಟ್ಟು ಒಂದ್ ಕಡೆಗೆ ಕಣದಲ್ಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಒಣಗಿಸಿ ನಂತರ ಮಿಷಿನ್ಗೆ ಹಾಕಿಸ್ತಾರೆ, ಯಾವ ರೀತಿ ಮಾಡ್ತೀವಿ? ನಾವು ತೆನೆ ಮುರಿದು ಒಂದ್ ಸೈಡ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ರೋಟ್ ರೋಡ್ಸಿರ್ತೀವಿ. ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ನೋಡ್ಕೊಂಡು ಮಳೆ ಏನನ ಇಲ್ಲ ಅಂದ್ರೆ ಬೇಗ ಮಿಷಿನ್ಗೆ ಹಾಕ್ಸಿ ಒಣಗಿಸ್ತೀವಿ. ಇಲ್ಲ ವಾತಾವರಣ ಏನ ತಂಪೈತೆ, ಮಳೆ ಐತೆ, ರೇಟ್ ಇಲ್ಲ ಅಂತ ಅಂದಾಗ ಸ್ವಲ್ಪ ಒಂದೆರಡು ದಿನ ಮುಚ್ಚಿಕ್ಕಿರ್ತೀವಿ. ಮಿಷಿನ್ಗೆ ಹಾಕ್ಸೇ ಹಾಕ್ಸೋದು ಸರ್, ನಾವು ಹೊಲದಲ್ಲಿ ಎಂದೂ ಓಡಿಸಲ್ಲ. ನಮ್ಮ ಗದ್ದೆ ಸಣ್ಣ ಸಣ್ಣವಿರೋದ್ರಿಂದ ಮಿಷಿನ್ ತಿರುಗಲ್ಲ, ಹಂಗಾಗಿ ನಾವು ಕೈಯಲ್ಲಿ ಮುರಿದು ಇದು ಮಿಷಿನ್ಗೆ ಹಾಕ್ಸ್ತೀವಿ ಸರ್. ಈಗ ಕೈಯಲ್ಲಿ ಮುರಿದು ಕಣಕ್ ಹಾಕಿರ್ತೀರ, ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಕೆಲವು ರೈತರು ಏನಂದ್ಬಿಟ್ರೆ ಹಂಗೆ ತಾಡ್ಪಲು ಮುಚ್ಚೋದ್ರಿಂದ ಅದೆಲ್ಲ ಫಂಗಸ್ ಬಂದು ನಷ್ಟ ಆಗುತ್ತೆ ಬೆಳೆ, ನೀವೇನು ಆ ಥರ ಮಾಡ್ಕೊಳೋದಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ, ನಮಗೆ ಜವಾಬ್ದಾರಿ ಇತ್ತು, ನಮಗೆ ಅದೇ ಕೆಲಸ ಬಿಟ್ಟರೆ ಬೇರೆ ಇರಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಇವಾಗ 3 ತಿಂಗಳು 4 ತಿಂಗಳುಗಟ್ಟಲೆ ಅದ್ರ ಮೇಲೆ ಜವಾಬ್ದಾರಿ ಇದ್ದ ನೋಡ್ತಾ ಇರ್ತೀವಿ. ಆಗ ಬಿಟ್ಬಿಟ್ರೆ ಆ ಕೈಗೆ ಬಂದಿ ತುತ್ತು ಬಾಯಿಗೆ ಬರ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಆ ಪಕ್ಕದಾಗೆ ರೈತರ ತಗೆಲ್ಲ ತಾಡ್ಪಲ್ಗಳು ಎಲ್ಲ ಇಸ್ಕೊಂಬಂದು ಮಳೆ ಇದ್ದಾಗ ಆ ಫಂಗಸ್ ಬರ್ದಿಲ್ದಂಗೆ ನೋಡ್ಕೊಂಡು ಬಿಸಿಲಿದ್ದಾಗ ತೆಗಿಯೋದು, ಮಳೆ ಬಂದಾಗ ಮುಚ್ಚೋದು, ಆ ತರ ಮಾಡ್ತಾ ಇರ್ತೀವಿ. ಅಂದ್ರೆ ತೆನೆ ಎಲ್ಲ ಚೆನ್ನಾಗಿ ಒಣಗಿಸಿ ನಂತರ ಮಿಷಿನ್? ಹೌದು, ಅದು ಫಂಗಸ್ ಬಂದ್ರೆ ಜಾನುವಾರುಗಳಿಗೂ ತಿನ್ನೋದಿಲ್ಲ ಅವು, ಹಂಗೆ ಬಿಡ್ತ ಮತ್ತೆ ಅವಕ್ಕೂ ಆರೋಗ್ಯ ಹಾಳಾಗುತ್ತೆ. ಮತ್ತೆ ಮೆಕ್ಕೆಜೋಳನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಮ್ಮ? ನಾವು ಚಳ್ಳಕೆರೆಯಲ್ಲಿ APMCಯಲ್ಲಿ ಮಾರ್ಕೆಟ್ ಮಾರ್ತಾರೆ ಸರ್ ನಮ್ಮನೆಯವರು. ಏನ್ ರೇಟ್ ಸಿಗುತ್ತೆ ಅಲ್ಲಿ? ಮೊನ್ನೆ ಸರಿ ಮಾರಿದಾಗ 2,500 ಸಿಕ್ಕಿತ್ತು ಸರ್, ಈ ಸರಿ ಹಾಕಿದ್ವಿ ಎಷ್ಟು ಸಿಗುತ್ತೆ ನೋಡ್ಬೇಕು. ಏನ್ ರೇಟ್ ಸಿಕ್ಕ ರೈತರಿಗೆ ಅನುಕೂಲ ಅಂತೀರ? ರೈತರಿಗೆ 2,000 ರೂಪಾಯಿ ಈ ತರ ಸಿಕ್ಕ್ರೆ ಏನು ಲಾಸ್ ಏನಾಗಲ್ಲ. 1,800 ಅಂದ್ರೆ ಹಾಕಿದ ಬಂಡವಾಳನು ಸಿಗ್ದಂಗೆ ಆಗ್ತಿರುತ್ತೆ, ಇದ್ರೆ ಇದೇ ಉತ್ತಮ ಅಂತ ಅನ್ನಿಸ್ತೈತಿ. ಒಂದ್ 2,000 ರೂಪಾಯಿ ಮೇಲೆ ಸಿಕ್ಕ್ರೆ ಅನುಕೂಲ? ಅನುಕೂಲ ಸರ್. ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆ ಮೆಕ್ಕೆಜೋಳ ಬೆಳೆಲಿಕ್ಕೆ? ಏನು ಒಂದ 15-20,000 ಬರುತ್ತೆ ಸರ್ ಔಷಧಿ. ಅದೇನು ಅಷ್ಟೊಂದು ಈರುಳ್ಳಿ ಬೇರೆ ಫಸಲಿ ಅಳ್ಕೊಂಡಂಗೆ ದುಡ್ಡೇನು ಎಳೆಯಲ್ಲ, ಅದೇನು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತೈತಿ. ಎಷ್ಟು ಪ್ಯಾಕೆಟ್ ವರೆಗೆ ಇಳುವರಿ ಬರುತ್ತಾ ಒಂದ್ ಎಕರೆಗೆ? ಅದು ಒಂದು ಪ್ಯಾಕೆಟ್ಗೆ ಸುಮಾರು ಒಂದು 15-20 ಚೀಲದವರೆಗೂ ಬೆಳಿಬಹುದು ಸರ್, ಅದು ಇಳುವರಿ ಇದ್ರೆ. ಇಳುವರಿ ಎಲ್ಲ ಗೊಬ್ಬರ ಗೋಡು ಹೊಡ್ಕೊಂಡು ನೆಲ ಚೆನ್ನಾಗಿದ್ರೆ ಇಳುವರಿ ಬಂದ್ರೆ ಅಷ್ಟ್ರ ಮಟ್ಟಿಗೆ ಬೆಳಿಬಹುದು. ಇಲ್ಲ ಬೀಜನು ಸ್ವಲ್ಪ ಏನ ಕಮ್ಮಿ ಚೆನ್ನಾಗಿರ್ಲಿಲ್ಲ ಅಂತ ಅಂದ್ರೆ ಅಷ್ಟೊಂದು ಬೆಳೆಯಕ್ಕಾಗಲ್ಲ. ಒಟ್ಟಾರಿಗೆ ಒಂದು 15-20,000 ರೂಪಾಯಿ ಖರ್ಚು ಬರುತ್ತೆ ಅಂತಂದ್ರೆ ಖರ್ಚೆಲ್ಲ ತಗದ್ ಎಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ? ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಬಂದಿರುತ್ತೆ ಎಷ್ಟಿಲ್ಲ ಅಂತಂದು, ಒಂದು ಕನಿಷ್ಠ ಅಂದ್ರೆ ಒಂದು 40-50 ಉಳಿದೇ ಉಳಿತೈತಿ. ಮತ್ತೆ ಈ ಮೆಕ್ಕೆಜೋಳ ಬೆಳೆ ಅಲ್ದಲೆ ಮತ್ತೆ ಬೇರೆ ಬೇರೆ ಏನೇನು ಬೆಳೆಗಳು ಬೆಳಿತೀರ? ಬೇರೆ ಅಂದ್ರೆ ಇದು ಟೊಮೆಟೊ ಹಾಕ್ತಿವಿ, ಟೊಮೆಟೊ, ಬದನೆ, ಮತ್ತೆ ಬೆಂಡೆಕಾಯಿ, ಹೀರೆಕಾಯಿ, ಆಗಲಕಾಯಿ, ಮೂಲಂಗಿ, ಇದು ಕೊತ್ತಂಬರಿ ಸೊಪ್ಪು, ಪಲ್ಕ, ಮೆಂತೆ, ಇದೆಲ್ಲ ಹಾಕ್ತಾನೆ ಇರ್ತೀವಿ ಸರ್. ತರಕಾರಿ ಸೊಪ್ಪು ಎಲ್ಲ ಬೆಳಿತಿರ್ತೀವಿ. ಮತ್ತೆ ಸುತ್ತ ಪಪ್ಪಾಯಿ ಗಿಡ, ಸಪೋಟ ಗಿಡ, ಮತ್ತೆ ಬಿಕ್ಕೆ ಗಿಡ, ಈ ತರದವೆಲ್ಲ ಹಾಕ್ತಾನೆ ಇರ್ತೀವಿ ಸರ್, ಇರ್ಬೇಕು ನಮ್ಗೆ ಯಾವಾಗ್ಲೂ. ಅದು ಮುಂಚೆ ಇದ್ದಲ್ಲೂ ಹಾಕಿ ಅಭ್ಯಾಸ ಅಲ್ಲ, ಒಂದ್ ಗಿಡ ಹೋದ್ರೆ ಇನ್ನೊಂದ್ ಗಿಡನಾದ್ರೂ ಬೀಜ ತಗೊಂಬಂದು ಹಾಕ್ತಿರ್ತೀವಿ ನಾವು. ಈ ತರಕಾರಿ ಸೊಪ್ಪು ಬೆಳೆದ್ರಿಂದ ಏನ್ ಅನುಕೂಲ ಅನ್ಸುತ್ತೆ? ಅನುಕೂಲ ಅಂದ್ರೆ ನಮ್ಗೆ ಹೋಗಿ ಹೊಲ ಮನೆ ಇಟ್ಕೊಂಡು ತರಕಾರಿ ಕೊಂಡ್ಕೊಂಡ್ ಬರೋದ್ಕಿನ್ನ ನಮ್ಮ ಹೊಲದಲ್ಲೇ ನಾವು ಬೆಳ್ಕೊಂಡು ಉಂಡ್ರೆ ಚೆನ್ನಾಗೆ ಅಂತ ನಾವ್ ಹಾಕ್ತಿರ್ತೀವಿ ಸರ್. ನಿಮ್ ಮನೆಗೆ ಮಾತ್ರ ಬೆಳ್ಕೊಂಡ್ರೆ ಮಾರಾಟ ಮಾಡ್ತೀರ? ಮಾರಾಟ ಅಂದ್ರೆ ಏನಾದ್ರು ಈ ಸೌತೆಕಾಯಿ ಆತರ ಜೊತೆಗೆ ಬೆಂಡೆ ಎಲ್ಲ ಜೊತೆಗೆ ಇಕ್ಕಿದ್ರೆ ಮಾರ್ತೀವಿ ಸರ್. ಸ್ವಲ್ಪ ಒಂದ್ 10-10 ಮಡಿಗೆ 5-5 ಮಡಿಗೆ ಹಾಕಿದ್ರೆ ನಾವೇ ಬಳಸ್ಕೊಂಡು, ಈ ಲೇಬರ್ಗಳು ಬರ್ತಾನೆ ಇರ್ತಾರೆ ಏನಕ್ಕಾದ್ರೆ ಕೆಲ್ಸಕ್ಕೆ, ಕಾಳಿಗೆ ನೀರುಳ್ಳಿ ಹಾಕಿದಾಗ ಅವರಿಗೆಲ್ಲ ತಾಂಡ್ ಹೋಗ್ತಾರ ಅವ್ರು. ಅಂತ ತೀರ ಹೆಚ್ಚಾದ್ರೆ ಮಾರ್ಕೆಟ್ಗೆ ಹಾಕ್ತೀವಿ. ಮತ್ತೆ ಈ ತರಕಾರಿ ಬೆಳೆದ್ರಿಂದ ನೀವ್ ಹೇಳ್ದಂಗೆ ಸ್ವಲ್ಪ ಬೆಳೆದ್ರಿಂದ ಫ್ರೆಶ್ ತರಕಾರಿನ ಊಟ ಮಾಡಬಹುದು, ಮತ್ತೆ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದು ಅಂತ. ಈಗ ಇದು ಸಂತೆಗಾದ್ರೇನೆ 3-4 ದಿನ ಆಗಿರ್ತವೆ, ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಅವ್ ಮನೆಗೆ ತಾಂಡೋದಿಟ್ಕೆನೆ ಕೊಳ್ತೋಗಿರ್ತವೆ. ನಾವ್ ಅವಾಗ್ಲೇ ಆದ್ರೆ ಗಿಡದ ಕಿತ್ಕೊಂಡ್ಬಂದು ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರುತ್ತೆ. ಈಗ ಕೆಲವರು ಸಿಟಿಗಳಾಗಿರೋದೆ ರಿಲೇಷನ್ ಅವರೆಲ್ಲರೇ ನಮ್ಗೂ ಕಳಿಸ್ರಮ್ಮ ಅಂತಾರೆ, ಅವ್ರು ಅಂತರ್ಗೂ ತಾಂಡೋಗಿರ್ತೀವಿ ಸರ್. ಈಗ ಈ ತರಕಾರಿ, ಈ ಹೂವು, ಈ ತರವೆಲ್ಲ ಬೆಳೆಯೋದ್ರಿಂದ ಪ್ರತಿ ದಿವಸ ದುಡ್ಡು ಬರುತ್ತೆ, ಯಾಕೆ ಸ್ವಲ್ಪ ಜಾಸ್ತಿ ಆಗಿ ಬೆಳಿಬಾರ್ದು? ಜಾಸ್ತಿ ಅಂತ ಅಂದ್ರೆ ಇವಾಗ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಅಲ್ಲಿ ದನ ಕುರಿ ಮೇಕೆ ಇರ್ತವೆ ನೋಡ್ಕೋಬೇಕು, ಮತ್ತೆ ಹೊಲದಲ್ಲಿ ಹೋಗ್ಬೇಕು ಕಳೆ ಕಾಸು ತೆಗಿತಿರ್ಬೇಕು, ನೋಡಕ್ಕಾಗಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ನಮ್ಗೆ ಎಷ್ಟು ಬೇಕಾ ಅಷ್ಟು ಮಾತ್ರ ಮನೆ ಬಳಕೆಗೆ ಮಾತ್ರ ಹಾಕೊಂಡಿರ್ತೀವಿ. ಮತ್ತೆ ಇದ್ರ ಜೊತೆಗೆ ಏನಾದ್ರು ಉಪಕಸ ಮಾಡ್ಬೇಕಪ್ಪ ಕೃಷಿ ಜೊತೆಗೆ ರೈತನ ಕೈ ಹಿಡಿತೆ ಅಂತ ಹೇಳ್ತಿರ್ತಾರೆ, ಈ ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಮಾಡದಿಂದ ಹೈನುಗಾರಿಕೆ ಮಾಡದಿಂದನೂ ಸಾಕಷ್ಟು ಅನುಕೂಲ ಅಂತ ಹೇಳ್ತಾರೆ, ನೀವೇನಾದ್ರೂ ಉಪಕಸ ಮಾಡ್ತಾ ಇದ್ರ? ಹೌದು ಸರ್, ನಾವು ನಮ್ಮ ಮಾವರು ಯಾವಾಗೂ ಅವರಿಗೆ ಒಂದ್ ಜೊತೆ ಎತ್ತು ಎಮ್ಮೆ ಹಸು ಕುರಿ ಪಟ್ಲಿ ಅವೆಲ್ಲ ಇರ್ಲೇಬೇಕು, ಅವರೆಲ್ಲರೂ ಇದ್ರೇನೆ ಅದೊಂಥರ ನಮ್ಮ ಮಾವರಿಗೆ ಖುಷಿ. ಈಗ ಒಂದ್ ವರ್ಷದ ಕಿಲ್ಗೂ ಸಾಕ್ತಾ ಇಲ್ಲ, ಫಸ್ಟ್ ಗೆನೆ ಯಾವಾಗೂ ಒಂದ್ ಬ್ಯಾಚ್ ಎತ್ತು ಮಾರಿದ್ರೆ ಇನ್ನೊಂದ್ ಬ್ಯಾಚ್ ತಾಮಂದಿರರು, ಮತ್ತೆ ಎಮ್ಮೆ ಹಸು ಈಗ ಮೇಕೆ ಇದಾವೆ ಕುರಿ ಇದಾವೆ ನೋಡ್ಕೊಂಡಿದೀವಿ ಸರ್. ಮೇಕೆ ಕುರಿ ಎಲ್ಲ ಎಷ್ಟಿದಾವ? ಅವು ಒಂದು ಎಂಟತ್ತೈದವೆ. ಅವನ್ನೆಲ್ಲ ನಿರ್ವಹಣೆ ಯಾರು ಮಾಡೋದು? ನೀವೇನಾ ನಿಮ್ಮ ಯಜಮಾನರು ಮಾಡ್ತಾರೆ? ನಮ್ಮ ಯಜಮಾನರು ಇದ್ರೆ ನಮ್ಮ ಯಜಮಾನರು ನೋಡ್ತಿರ್ತಾರೆ, ನಮ್ಮ ಅತ್ತೆ ನಮ್ಮ ಮಾವ ಅವರೆಲ್ಲ ನೋಡ್ಕೋತಾರೆ, ಅವರೇ ಜಾಸ್ತಿ ನೋಡ್ತಿರ್ತಾರೆ, ಮತ್ತೆ ಹೊಲದಲ್ಲಿ ಕೆಲಸನು ಮಾಡ್ತಿರ್ತಾರೆ. ನೀವು ಜಮೀನಲ್ಲಿ ಏನೇನು ಕೆಲಸ ಮಾಡ್ತೀರಾ? ಕಳೆ ತೆಗೆಯೋದು, ನಮ್ಮ ಮನೆಯವ್ರ ಜೊತೆಗೆ ಔಷಧಿ ಏನೇನು ಅವ್ರು ಓಡಿದ್ರೆ ನೀರ್ ಹಾಕಕ್ ಹೋಗೋದು, ಮತ್ತೆ ನೀರ್ ಕಟ್ಟೋದು, ಅವ್ರ ಜೊತೆಗೆ ಗೊಬ್ಬರ ಚೆಲ್ಲದು, ಈ ತರ ಮಾಡ್ತಿರ್ತೀವಿ. ಕಷ್ಟ ಅನ್ಸಲ್ಲ? ಕಷ್ಟ ಏನು ಅನ್ಸಲ್ಲ ಸರ್, ಈಗ ಅದ್ ಬಿಟ್ರೆ ಬೇರೆ ಗೊತ್ತಿರಲ್ಲ ಬದುಕ್ ಮಾಡಕ್ಕೆ. ಇವಾಗ ಜಾಸ್ತಿ ಓದಿದ್ರೆ ಬಿಡಪ್ಪ ಕೆಲ್ಸ ಐತೆ ಹೋಗ್ ದುಡಿಬೋದು ಅಂತ ಅನ್ಬೋದು, ಈ ಕೆಲ್ಸ ಮಾಡಿದ್ರು ಒಬ್ನೀಗ ಆಳಾಗಿ ಮಾಡೋದ್ಕಿನ್ನ ನಮ್ಮ ಹೊಲದಲ್ಲೇ ನಾವು ಸ್ವಂತ ಮಾಡಿದ್ರೆ ಚೆನ್ನಾಗೆ ಅಂತ ಕಷ್ಟಪಟ್ಟು ಮಾಡೋದ್ಕಿನ್ನ ಸ್ವಲ್ಪನೇ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಆಗ್ಲಿ, ಇಷ್ಟಪಟ್ಟು ಮಾಡಿದ್ರೇನೆ ಕಷ್ಟ ಅನ್ಸದೇ ಇಲ್ಲ ಅದು. ಈಗಿನ ಮಹಿಳೆಯರೆಲ್ಲ ಕೃಷಿ ಬೋದ್ ಕಷ್ಟಪ್ಪ ನಮಗೆ ಬಿಸಿಲಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಕೆಲವ್ರು ಅಂತಾರೆ ಮಾಡ್ಲಾರ್ದ ಅಂತಾರ ಅಂತಾರೆ ಸರ್, ನಾವು ಮುಂಚೆ ಇದ್ದ ಮಾಡ್ಕೊಂಡೇ ಬಂದಿದೀವಲ್ಲ, ನಮ್ಗೇನ್ ಬೇಜಾರ ಅನ್ಸಲ್ಲ. ಈಗ ಊರ ಕೆಲ್ಗನ ಹೋದ್ರೆ ಟೈಮ್ ಪಾಸ್ ಮಾಡಕ್ ಆಗದೇ ಇಲ್ಲ ಸರ್, ಮಾ ಹೊಲದಲ್ಲಿದ್ರೆ ಏನಾದ್ರು ಒಂದ್ ಬದುಕು ಮಾಡ್ತೀವಲ್ಲೇ, ಒಂದ್ ಮಡಿ ಕಳೆ ತೆಗಿತೀವಲ್ಲೇ, ಮೇಕೆ ಅಡ್ಡಾಡಿಸ್ತೀವಲ್ಲೇ ಅಂತ ಅನ್ನಂಗಾಗುತ್ತೆ, ನಮ್ಗೇನ್ ಬೇಜಾರ ಅನ್ಸಲ್ಲ ಸರ್. ನಿಮ್ ಜಮೀನಲ್ಲೇ ವಾಸ ಮಾಡ್ತೀರಾ? ಹೌದು ಸರ್, ನಾವು ಜಮೀನಲ್ಲೇ ಇದೀವಿ ಸರ್. ಈಗ ಊರಾಗ ವಾಸ ಮಾಡ್ಕೊಂಡು ಜಮೀನಲ್ಲಿ ಕೆಲಸ ಮಾಡೋದಕ್ಕಿಂತ ನಾವು ಅಲ್ಲಿ ಜಮೀನ್ ಹತ್ರನೇ ಮನೆ ಮಾಡ್ಕೊಂಡು ವಾಸ ಮಾಡೋದ್ರಿಂದ ಅನುಕೂಲ ಅಂತಾರೆ. ಅನುಕೂಲ ಸರ್, ಊರಾಗ್ಲಿದ್ದ ಓಡಾಡಕ್ ಆಗೋದಿಲ್ಲ ಸರ್, ಮಕ್ಕಳು ಮಾತ್ರ ಸ್ಕೂಲಿಗೆ ಕಳಿಸ್ತೀವಿ ಅಷ್ಟೇನೆ, ನಾವು ಎಲ್ಲ ಅತ್ತೆ ಮಾವ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲ ಹೊಲದಲ್ಲೇ ಇದೀವಿ ಸರ್. ಊರಕ್ಕೂ ಮನೆಗೂ ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ, ಡೈಲಿ ಸ್ಕೂಲಿಗೆ ಮಾತ್ರ ಅಪ್ ಅಂಡ್ ಡೌನ್ ಮಾಡ್ತಿರ್ತೀವಿ, ಇನ್ನೆಲ್ಲ ಕೆಲಸ ಎಲ್ಲ ನಾವು ಹೊಲದಲ್ಲೇ ಮಾಡ್ತಿರ್ತೀವಿ, ನಮ್ಗೇನ್ ಬೇಜಾರ ಅನ್ಸಲ್ಲ. ನೀವು ಮನೆಗೆ ಬೇಕಾದಂತ ಹಣ್ಣು ತರಕಾರಿಗಳೆಲ್ಲ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಪಪ್ಪಾಯಿ ಎಲ್ಲವನ್ನು ಸ್ವಲ್ಪ ಬೆಳಿತೀವಿ ಸರ್ ಅಂತಂದ್ರೆ, ಈ ತರ ಎಲ್ಲವನ್ನು ಒಂಥರ ಕೈತೋಟ ಟೈಪ್ ಮಾಡ್ಕೊಂಡಾಗ ಸಾಕಷ್ಟು ಅನುಕೂಲ ಆಗುತ್ತೆ, ಈ ತರ ಮಾಡ್ಕೊಂಡ್ರೆ ನಮ್ಗೆ ಹೆಚ್ಚು ಅನುಕೂಲ ಅಂತೀರಾ? ಅನುಕೂಲ ಸರ್, ಪ್ರತಿಯೊಂದು. ಇವಾಗ ಒಂದು ಹೂವಿನ ಗಿಡ ಹಾಕಿದ್ರು ಪೂಜೆಗೆ ಒಂದು ಹೂವು ಬರುತ್ತೆ ಅಂತ ಹಾಕ್ತಿರ್ಬೇಕು, ಒಂದೇ ಹೂವು ಹಾಕೋದ್ಕಿನ್ನ ಒಂದ್ ಎರಡ್ ಮೂರು ಹಾಕಿದ್ರೆ ಅದಕ್ಕೆ ಒಂದು ಗಿಡಕ್ಕೆ ಇಷ್ಟು ಆಯಸ್ ಅಂತ ಇರುತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೂವು ಆದ್ರೂ ಸಿಗುತ್ತೆ. ಈಗ ಒಂದ್ ಬೀಜ ಒಂದ್ ಬೆಂಡೆ ಗಿಡ ಇದ್ರೆ ಒಂದ್ ಬೆಂಡೆ ಗಿಡ ಸಿಗುತ್ತೆ, ಅದಾದ ತಕ್ಷಣ ಒಂದ್ ಬದನೆ ಗಿಡ ಇರುತ್ತೆ, ನಮ್ಗೂ ಒಂದೇ ತರ ತಿಂದು ತಿಂದು ಬೇಜಾರಲ್ಲ, ಬೆಂಡೆಕಾಯಿ ಬದನೆಕಾಯಿ ಹಾಕೊಂಡಿದ್ರೆ ಏನಾದ್ರೂ ಒಂದು ಅದೊಂದಿನ ಇದೊಂದಿನ ಮಾಡ್ಕೊಂಡಿರ್ಬೋದು. ಈಗ ಊರ್ ಬಿಟ್ಟು ಜಮೀನಲ್ಲಿ ವಾಸ ಮಾಡ್ತಿರಲ್ಲ, ಬೇಜಾರ ಅನ್ಸಲ್ಲ? ಇಲ್ಲ ಸರ್, ಬೇಜಾರ ಅನ್ಸಲ್ಲ, ನನ್ಗೆ ಯಾವತ್ತು ಬೇಜಾರ ಅನ್ಸೇ ಇಲ್ಲ. ನನ್ಗಿನ್ನ ಎಲ್ಲ ನಾ ಬೇರೆ ಊರುಗಳಿಗೆ ಹೋದ್ರೆ ಊರಕ್ ಹೋದ್ರೆ ಬೇಜಾರ ಅನ್ನಿಸ್ತೈತಿ, ಎಷ್ಟೊತ್ತಿ ನಮ್ಮ ಊರ್ಗ ಹೋಗೋಣ ಅನ್ನಿಸ್ತೈತಿ. ಎಲ್ಲರೂ ಅಂತಾರೆ, ಏನ್ ಅಡವೇಗಿದ್ಯಾ ನಿನ್ಗೆ ಬೇಜಾರ ಅನ್ಸಲ್ಲ, ವಯಸ್ಸಾದ್ರ ತರ ಇದೆಯಾ ಯಾವಾಗ್ಲೂ ಊರು ಕೆರಿಗೆ ಹೋಗಲ್ಲ ಅಂತಾರೆ, ನನ್ಗೆ ಆತರ ಎಂದು ಅನ್ಸಿಲ್ಲ ಸರ್, ಎಲ್ಲಾನ ಊರಿಗೆ ಹೋದ್ರೆ ಇನ್ನ ಬೇಗ ಬರ್ಬೇಕು ಅನ್ನಿಸ್ತಿತ್ತು. ಈಗ ಸಾಯಂಕಾಲ ಟೈಮ್ ಎಲ್ಲ ಬೇಜಾರ ಕಳೀಲಿಕ್ಕೆ ಏನು ಟಿವಿ ರೇಡಿಯೋ ಅಂತ ಏನಾದ್ರು ಉಪಯೋಗಿಸ್ತಾರೆ? ಇಲ್ಲ, ಟಿವಿ ಇಲ್ಲ ಸರ್, ನಾವು ಯಾವಾಗ್ಲೂ FM ಕೇಳ್ತಾ ಇರ್ತೀವಿ, ನಮ್ಗೆ FM ಇರ್ಬೇಕು, ರೇಡಿಯೋ ಕೇಳ್ತಾ ಇರ್ತೀವಿ. ಏನೇನು ಕಾರ್ಯಕ್ರಮ ಕೇಳ್ತೀರಾ? ಅದ್ರಲ್ಲಿ ಇವಾಗ ಶನಿವಾರ ಭಾನುವಾರ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಅದನ್ನ ಕೇಳ್ತಾ ಇರ್ತೀವಿ, ಮತ್ತೆ ಬೆಳಿಗ್ಗೆ ಟೈಮ್ ಅಂತ ಅಂದ್ರೆ ಮಕ್ಕಳು ರೆಡಿ ಮಾಡಕ್ಕೆ ಟೈಮ್ ಸಿಗಲ್ಲ ನಮ್ಗೆ, ಒಂದೊಂದು ಕಾರ್ಯಕ್ರಮ ಜನರಂಜನೆ ಕೇಳ್ತಾ ಇರ್ತೀವಿ, ಮತ್ತೆ ಆರೋಗ್ಯ ಸಂಚಿಕೆ ಅಂತ ಬರುತ್ತೆ, ಅದರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಗಳು ಒಂದೊಂದು ಆರೋಗ್ಯದ ಬಗ್ಗೆ ಹೇಳ್ತಾ ಇರ್ತಾರೆ, ಅದನ್ನ ಕೇಳ್ತಾ ಇರ್ತೀನಿ. ಮತ್ತೆ 12 ಗಂಟೆ 12:30 ಆದ ತಕ್ಷಣನೇ ಮಹಿಳಾ ಕಾರ್ಯಕ್ರಮ ಅದ್ರಲ್ಲಿ ಬರ್ತಾ ಇರುತ್ತೆ, ಅದನ್ನ ಕೇಳ್ತಾ ಇರ್ತೀನಿ. ಮತ್ತೆ ಇಂಗ್ಲಿಷ್ ವಾರ್ತೆ ಅರ್ಥ ಆಗಲ್ಲ, ಅದನ್ನ ಕೇಳೋದಿಲ್ಲ ಸರ್, ಜನರಂಜನೆ ಕಂಪಲ್ಸರಿ ಕೇಳ್ತಾ ಇರ್ತೀನಿ. ಮತ್ತೆ ರೈತರ ಸಲಹೆ ಕಿಸಾನ್ ವಾಣಿ ಅದ್ ಮಾತ್ರ ಯಾವಾಗ್ಲೂ ಕೇಳ್ತಾನೆ ಇರ್ತೀವಿ, ಅದ್ರಿಂದ ಎಷ್ಟೋ ರೈತರನ್ನ ಭೇಟಿ ಆಗಿದೀವಿ, ಅದ್ರ ಕೂಡ ನಂಬರ್ನ ಕೇಳಿ ಅವ್ರದ್ದು ಅನುಭವ ನಮ್ಗಿನ್ನ ಚೆನ್ನಾಗಿ ಬೆಳೆಯ ಅಂತ ಅನುಭವಸ್ತರನ್ನ ನಂಬರ್ ಕೇಳಿ ಇಸ್ಕೊಂಡು ಅವ್ರನ್ನ ಭೇಟಿ ಮಾಡಿ ಇದೆಲ್ಲ ನಮ್ಗೆ ಹೆಲ್ಪ್ ಆಗತ್ತೆ ಸರ್ ಆಕಾಶವಾಣಿಯಿಂದ. ನನ್ಗೆ ಯಾವಾಗ್ಲೂ ಎಫ್ ಎಂ ಇರ್ಲೇಬೇಕು ಆಕಾಶವಾಣಿ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ರೆ? ಸುಮಾರು 2010 ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ರೆ ಈ ರೈತರ ಕಾರ್ಯಕ್ರಮಗಳು ಕೇಳೋದ್ರಿಂದ ನಿಮ್ಗೆ ಕೃಷಿ ಬದುಕಿಗೆ ಅನುಕೂಲ ಆಗಿದೆ? ಅನುಕೂಲ ಆಗತ್ತೆ ಸರ್, ನನ್ಗೆ ಎಲ್ಲದಕ್ಕಿಂತ ಅದೇ ಇಂಪಾರ್ಟೆಂಟ್. ಅದ್ರಾಗೆ ಯಾವ್ದೇ ಸರ್ ಆಗ್ಲಿ ಇಂಥದ್ಕೆ ಇಂಥ ರೋಗಕ್ಕೆ ಈ ತರದ್ದೇ ಔಷಧ ಸಿಂಪರಣೆ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಚೆನ್ನಾಗಿ ಹೆಲ್ಪ್ ಆಗತ್ತೆ ಸರ್ ನಮ್ಗೆ. ಆಕಾಶವಾಣಿಯಲ್ಲಿ ನೇಗಿಲ ಜಗಲಿ ಅಂತ ಕಾರ್ಯಕ್ರಮ ಮಾಡಿರೋದು, ಅದಕ್ಕೆ ಪತ್ರ ಬರೆದಿದ್ವಿ ಸರ್ ನಾವು. ಮತ್ತೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರೇಸ್ ಕೊಟ್ಟಿದ್ರು, ಅಲ್ಲಿಗೆ ಹೋಗಿ ಬಂದ್ವಿ. ಅಲ್ಲಿದ್ದ ನಮ್ಗಿನ್ನ ಚೆನ್ನಾಗಿ ಇನ್ನ ಕೇಳ್ಬೇಕು, ಇನ್ನ ಜೊತೆಗೆ ಇದ್ರೆ ಚೆನ್ನಾಗಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಂದು ಕೇಳ್ತಾ ಇರ್ತೀವಿ. ಬಹುಮಾನ ಬಂದಿದೆ. ಬಹುಮಾನ ಬಂದಿದೆ. ಬಹುಮಾನ ಬಂದಾಗ ತುಂಬಾ ಖುಷಿನೇ ಅನಿಸ್ತು. ನನಗೆ ಬಹುಮಾನ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಆದ್ರೂ ರೇಡಿಯೋ ಹೊಡೆದಾಗಿತ್ತು, ಮೊಬೈಲ್ ಅಲ್ಲೇ ಕೇಳಿ ಅದನ್ನ ಅವತ್ತು ನಮ್ ಸರ್ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರನೇ ನಾವು ಇವತ್ತಿನ ದಿವಸದಾಗ ಇಲ್ಲಿಗೆ ಬಂದಿರೋದು ಸರ್. ಒಟ್ಟಾರೆಯಾಗಿ ಕೃಷಿ ಜೊತೆಗೆ ಈ ರೇಡಿಯೋ ಕಾರ್ಯಕ್ರಮಗಳು ಕೇಳೋದ್ರಿಂದ ನಿಮ್ಗೆ ಏನು ಬೇಜಾರ ಅನ್ಸಲ್ಲ? ಬೇಜಾರ ಏನ್ ಅನ್ಸಲ್ಲ ಸರ್, ತುಂಬಾ ಖುಷಿನೇ. ಅದ್ರಾಗೂ ಒಂದ್ ಧಾರವಾಡದವರು ಆ ಕಡೆ ಎಲ್ಲ ಮಾತಾಡ್ತಿರ್ತಾರಲ್ಲ, ಅವ್ರ ಭಾಷೆಗೂ ನಮ್ ಭಾಷೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಅವ್ರ ಅನುಭವಕ್ಕೂ ನಮ್ ಅನುಭವಕ್ಕೂ ಅದ್ರಿದ್ದಲ್ಲೇ ಗೊತ್ತಾಗ್ತಿರುತ್ತೆ ನಮ್ಗೆ ಏನು ಎತ್ತ ಅಂತಂದ್. ಈ ಸೈಡ್ ಅಲ್ಲಿ ಹೋದ್ರೆ ಈ ತರ ಮಾತಾಡ್ಬೇಕು, ಈ ತರ ಇಲ್ಲ ಅಂತ ಗೊತ್ತಾಗುತ್ತೆ ನಮ್ಗೆ. ಆಕಾಶವಾಣಿಯಿಂದಲೇ ನನಗೆ ಎಷ್ಟು ಜೀವನ ರೂಪಿಸಿರೋದಂದ್ರೆ ಅದರಿದ್ದಲೇ ಧೈರ್ಯ, ಒಂಥರ ಫ್ರೆಂಡ್ಸ್ ಇದ್ದಂಗೆ. ಮನುಷ್ಯ ಅವರು, ಈಗ ಸಾಕಷ್ಟು ಜನ ರೈತ ಮಹಿಳೆಯರು ಈ ಕೃಷಿ ಕಷ್ಟ ಅಂತಂದು ಕೃಷಿಯಲ್ಲಿ ತೊಡಕೊಳ್ಳೋದಿಲ್ಲ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರಮ್ಮ? ಅಂತ ಮಹಿಳೆಯರಿಗೆ ಅಂದ್ರೆ ಕಷ್ಟಪಟ್ಟು ಮಾಡ್ಬೇಕು ಸರ್. ಇವಾಗ ಸುಮ್ನೆ ಕುತ್ಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ, ಈಗ ಉಂಡ್ರು ಹೋಗುತ್ತೆ, ಉಪವಾಸ ಇದ್ರು ಹೋಗ್ತಿರುತ್ತೆ. ಕಷ್ಟಪಟ್ಟು ಮಾಡ್ತಿರ್ಬೇಕು. ಭೂಮಿ ತಾಯಿ ಏನು ಬಂಜೆ ಅಲ್ಲ, ಕಷ್ಟಪಟ್ಟು ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ. ಏ ಬಿಡು, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ, ಒಬ್ನಿಗೆ ಆಳಾಗಿ ಮಾಡೋದಕ್ಕಿಂತ ಇಲ್ಲಿದ್ದ ಬೆಂಗಳೂರಿಗೆ ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಕಂಪ್ನಿಗೆ ಹೋಗ್ತೀವಿ ಅಂತಾರೆ. ಅಲ್ಲಿ ಕೆಲಸ ಮಾಡ್ದಲ್ಲಿ ಅವ್ರೇನು ಸಂಬಳ ಕೊಡಲ್ಲ. ಅಲ್ಲಿ ಮಾಡೋ ಕೆಲಸ ಇಲ್ಲಿ ನಮ್ಮ ಹೊಲದಲ್ಲಿ ನಾವು ಸ್ವಂತ ಮಾಡ್ಕೊಂಡಿದ್ರೆ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ ಸರ್. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಾಡ್ಲಾರ್ದವ್ರು ಹೇಳ್ತಾರೆ ಅಷ್ಟೇನೆ ಮಾಡಕ್ ಆಗಲ್ಲ ಅಂತ. ಕಷ್ಟಪಟ್ಟು ಮಾಡೋರ್ಗೆ ಯಾವತ್ತೂ ಇದ್ದೇ ಇರುತ್ತೆ ಸರ್. ಮುಂದಿನ ಏನೇನು ಕೃಷಿ ಬದುಕಲ್ಲಿ ಏನೇನು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರಮ್ಮ? ನಮ್ಗೆ ಸುಗಂಧರಾಜ ಹೂವು ಹಾಕ್ಬೇಕು ಅಂತ ಐತೆ ಸರ್. ಮತ್ತೆ ರೇಷ್ಮೆ ಹಾಕ್ಬೇಕು ಅಂತ ಐತೆ. ನಮ್ಮ ಮನೆಯವ್ರು ಬಹುದಿನದ ಕನಸು ಅದು, ರೇಷ್ಮೆ ಬೆಳಿಬೇಕು. ಹೌದು ಸರ್. ಮತ್ತೆ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು. ಮಕ್ಕಳೇನಾದ್ರೂ ಈ ಕೃಷಿ ಬದುಕಿ ತರ್ಬೇಕನ್ನೋ ಆಸೆ ಇದೆಯಾ? ಇಲ್ಲ, ಬದುಕ ಜೀವನ ಹೇಳ್ತೀವಿ. ಕೃಷಿಗ ಅಂತ ಏನಿಲ್ಲ ಸರ್, ನಮ್ಗೆ 2 ಎಕರೆ ಜಮೀನ್ ಇರೋದ್ರಿಂದ ಅವ್ರಿಗೆ ಇತ್ಲೆಗೆ ಎಳೆಯೋದ್ಕಿನ್ನ ಅವ್ರಿಗೆ ಓದೋದ್ರ ಕಡೆನೆ ಗಮನ ಜಾಸ್ತಿ ಇರ್ಲಿ ಅಂತಂದು ಸಾಕು. ನಾವು ಪಟ್ಟಿರೋ ಕಷ್ಟ ಸಾಕು ಅಂತ ಅವ್ರಿಗೇನ್ ಬೇಡ ಅಂತ. ಮನೇಲೆಲ್ಲ ಎಷ್ಟು ಜನ ಇದ್ರೆ, ಯಾವ ರೀತಿ ಸಹಕಾರ ಸಿಗುತ್ತಮ್ಮ ಈ ಕೃಷಿ ಬದುಕಿಗೆ? ಸಹಕಾರ ಅಂದ್ರೆ ಅತ್ತೆ ಮಾವ ನಾವು ನಮ್ಮ ಮನೆಯವರು ಮಕ್ಕಳು ಈ ದಿವಸ ಎಲ್ಲ ಸಹಕಾರನು ಚೆನ್ನಾಗೆ ಸಿಗುತ್ತೆ. ಅತ್ತೆ ಮಾವ ಚೆನ್ನಾಗೆ ನೋಡ್ಕೊಂತಾರೆ, ಮಕ್ಳು ಹೆಲ್ಪ್ ಆಗ್ತಾರೆ, ನಮ್ಮ ಮನೆಯವರು ಚೆನ್ನಾಗಿ ನೋಡ್ಕೊಂತಾರೆ. ಒಟ್ಟಾರೆಯಾಗಿ ಕೃಷಿ ಬದುಕೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆ. ಹೌದು ಸರ್, ನೆಮ್ಮದಿಯಾಗಿದ್ವಿ, ಚೆನ್ನಾಗಿದ್ವಿ ಸರ್. ಬಹಳ ಸಂತೋಷ ಅನುಜಾಕ್ಷಿ ಅವರೇ. ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತ ಮಹಿಳೆಯರೊಂದಿಗೆ ಹಂಚಿಕೊಂಡ್ರೆ, ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಆಕಾಶವಾಣಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸರ್. ಕೆಳಗುರೆ, ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಬಹಳ್ಳಿಯ ಸಾಬಿಹಳ್ಳಿಯ ರೈತ ಮಹಿಳೆ ಅನುಜಾಕ್ಷಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಒಂದು ಜನಪದ ಗೀತೆ. ಚಿನ್ನವ ತೂಗಿರೋ ರಂಗವ ತೂಗಿರೋ ಬೇಲೂರ ಕೇಳಿದ್ರೆ ಇದುವರೆಗೂ ಜನಪದ ಗೀತೆ ಕೇಳಿದ್ರಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆ ಧಾರಣೆಯಲ್ಲಿ ಭತ್ತ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,350 ರೂಪಾಯಿಗಳಿಂದ ಗರಿಷ್ಠ 2,350 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆಯಲ್ಲಿ ನೆಲಗಡಲೆ ಶೇಂಗಾ ಕನಿಷ್ಠ 4,119 ರೂಪಾಯಿಗಳಿಂದ ಗರಿಷ್ಠ 2,189 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆಯಲ್ಲಿ ಸೇಬು 2 ಕ್ವಿಂಟಾಲ್ಗಳಿಗೆ ಕನಿಷ್ಠ 9,500 ಗರಿಷ್ಠ 10,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರಭೇದ 3,000 to 3,800 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ 2,400 ರೂಪಾಯಿಯಿಂದ 3,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು. ಹಾಗಲಕಾಯಿ 3,000 to 3,800 ರೂಪಾಯಿಗಳು ಗರಿಷ್ಠ. ಬದನೆಕಾಯಿ 800 ರೂಪಾಯಿಯಿಂದ 1,500 ರೂಪಾಯಿಗಳು. ಗೋರಿಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿ. ದಪ್ಪ ಮೆಣಸಿನಕಾಯಿ 4,000 to 4,500 ರೂಪಾಯಿಗಳು. ಕೊಬ್ಬರಿ ಪ್ರತಿ ಕ್ವಿಂಟಾಲ್ಗೆ 21,400 ರೂಪಾಯಿಗಳಿಂದ 21,450 ರೂಪಾಯಿಗಳು. ನುಗ್ಗೆಕಾಯಿ 3 ಕ್ವಿಂಟಾಲ್ಗಳಿಗೆ 3,000 ರೂಪಾಯಿಯಿಂದ 3,500 ರೂಪಾಯಿಗಳು. ನಿಂಬೆಹಣ್ಣು 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 2,100 ರೂಪಾಯಿಗಳು. ಪಪ್ಪಾಯ 3,000 ರೂಪಾಯಿಗಳಿಂದ 3,800 ರೂಪಾಯಿಗಳು. ರಾಗಿ ಸ್ಥಳೀಯ ಮಾರುಕಟ್ಟೆಯಲ್ಲಿ 3,189 ರೂಪಾಯಿಗಳಿಂದ 3,560 ರೂಪಾಯಿಗಳು. ಅಕ್ಕಿ ಮಧ್ಯಮ ಧಾರಣೆ ಮಧ್ಯಮ ವರ್ಗದ ಅಕ್ಕಿಗೆ 2,400 ರೂಪಾಯಿಗಳಿಂದ 3,606 ರೂಪಾಯಿಗಳು. ಸುವರ್ಣಗೆಡ್ಡೆ ಮಧ್ಯಮ ಪ್ರತಿ ಕ್ವಿಂಟಾಲ್ಗೆ 3,000 to 3,800 ರೂಪಾಯಿಗಳು. ಟೊಮೆಟೊ ಧಾರಣೆ 800 ರೂಪಾಯಿಯಿಂದ 1,500 ರೂಪಾಯಿಗಳು. ಗೋಧಿ ಸಾಧಾರಣ 2,000 to 2,100 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಕೃಷಿಯಲ್ಲಿ ನೀರಿನ ಬಳಕೆ ಅತಿ ಮುಖ್ಯವಾಗಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಬೆಳೆಗಳ ಒಂದು ವ್ಯಾಪ್ತಿ ಪ್ರದೇಶ ಹೆಚ್ಚಾಗುತ್ತಿರುವುದರಿಂದ ನೀರಿನ ಒಂದು ಮಹತ್ವ ಸಾಕಷ್ಟು ನಾವು ಗಮನಹರಿಸಬೇಕಾಗಿದೆ. ನೀರು ಅಂತಂದ್ರೆ ನಮಗೆ ಬೆಳೆಗಳಿಗೆ ನೀರು ಎಷ್ಟು ಮುಖ್ಯವೋ, ನೀರು ಅತಿಯಾದ್ರೆ ಅದೇ ಒಂದು ಶತ್ರುವಾಗಿ ನಮ್ಮ ಒಂದು ಬೆಳೆಗಳಿಗೆ ಬಾಧಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂತಹ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತೆ ಹಾವೇರಿ ಜಿಲ್ಲೆಗಳಲ್ಲಿ ಈ ಒಂದು ಅಡಿಕೆ ಬೆಳೆಯ ಒಂದು ಪ್ರದೇಶ ಹೆಚ್ಚಾಗುತ್ತಿರುವುದರಿಂದ ಏನಪ್ಪಾ ಅಂತಂದ್ರೆ ಈ ನೀರಿನ ನಿರ್ವಹಣೆಯಲ್ಲೂ ಕೂಡ ಸಾಕಷ್ಟು ಗಮನ ಹರಿಸಬೇಕು. ಸಾಕಷ್ಟು ನಮ್ಮ ರೈತರು ನಾವು ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಸಾರಿ ಮೋಟರ್ ಆನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಬಂದ್ ಮಾಡಂಗಿಲ್ಲ. ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂತಂದ್ರೆ ಬೆಳೆಗಳಿಗೆ ನೀರಿಗಿಂತ ಹೆಚ್ಚಿಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ತೇವಾಂಶ. ತೇವಾಂಶ ಒಂದು ಕೊಟ್ರೆ ಸಾಕು, ಬೆಳೆಗಳು ಸಾಕಷ್ಟು ಚೆನ್ನಾಗಿ ಬರ್ತವೆ. ಯಾವಾಗ್ಲೂ ನಮ್ಮ ಮಣ್ಣು ಹಸಿಯಾಗಿ ಇರೋ ಹಾಗೆ ನೋಡ್ಕೊಂಡ್ರೆ ಅದರಿಂದ ಏನಪ್ಪಾ ಅಂತಂದ್ರೆ ಬೆಳೆಗಳಲ್ಲಿ ಈ ಒಂದು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ರೋಗ ಮತ್ತು ಕೀಟಗಳ ಹಾವಳಿ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀರನ್ನ ಬೆಳೆಗಳಿಗೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ಮಾತ್ರ ಕೊಡುವುದು ಸೂಕ್ತವಾಗಿರ್ತದೆ. ಜೊತೆಗೆ ನೀರಿನ ಪರೀಕ್ಷೆ. ಈಗ ಬಹಳಷ್ಟು ಸರಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಬೋರ್ವೆಲ್ ನಲ್ಲಿ ನೀರು ಬಿದ್ದ ತಕ್ಷಣ ನಾವು ಅಡಿಕೆ ತೋಟ ಕಟ್ತೀವಿ ಅಥವಾ ತೆಂಗಿನ ತೋಟ ಕಟ್ತೀವಿ ಅಥವಾ ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳೆಯನ್ನ ನಾವು ಮಾಡ್ತೀವಿ ಅಂತಂದು ಹೋಗ್ಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನೀರು ಬಿದ್ದ ತಕ್ಷಣ ಬೋರ್ವೆಲ್ ನಲ್ಲಿ ದಯವಿಟ್ಟು ಆ ಒಂದು ನೀರನ್ನ ಪರೀಕ್ಷೆ ಮಾಡಿಸ್ಕೊಡ್ರಿ. ನೀರನ್ನ ಪರೀಕ್ಷೆ ಮಾಡಿಸ್ಕೊಂಡಾಗ ಅದರಲ್ಲಿ ಇರತಕ್ಕಂತ pH ಅಂತ ಇರ್ಬೋದು, ಲವಣಾಂಶ ಅಂತ ಇರ್ಬೋದು, ಅಥವಾ ಈ ಸೋಡಿಯಂ ಪ್ರಮಾಣ ಇರ್ಬೋದು, ರೆಸಿಡ್ಯುವಲ್ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ಅದಿರ್ಬೋದು, ಅಥವಾ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ. ಈ ಎಲ್ಲಾ ಒಂದು ಗುಣಧರ್ಮಗಳನ್ನ ನಾವು ಪರೀಕ್ಷೆ ಮಾಡಿಸಿದಾಗ ಏನಪ್ಪ ಏನಪ್ಪಾ ಅಂತಂದ್ರೆ ಈ ನೀರು ಕೃಷಿಗೆ ಯೋಗ್ಯ ಐತೋ ಅಥವಾ ಇಲ್ಲೋ ಅಂತಂದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀರು ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊಂತೀನಿ. ನೀರಿನಲ್ಲಿ ರಸಸಾರ ಅಂತ ಬಂದಾಗ ಅದು 6-8 ಇರಬೇಕಾಗುತ್ತೆ. ಇದರಲ್ಲಿ ವ್ಯತ್ಯಾಸ ಆತಪ್ಪ ಅಂತಂದ್ರೆ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಅದೇ ರೀತಿ ಲವಣಾಂಶ ಏನಪ್ಪಾ ಅಂತಂದ್ರೆ 2.25 ಡೆಸಿಸೈಮನ್ಸ್ ಪರ್ ಮೀಟರ್, ಅದಕ್ಕಿಂತನೂ ಕೆಳಗಡೆ ಇದ್ರೆ ಎಲ್ಲಾ ಬೆಳೆಗಳು ಚೆನ್ನಾಗಿ ಬರ್ತವೆ. ಅದಕ್ಕಿಂತನೂ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೆಲವು ಬೆಳೆಗಳಲ್ಲಿ ಈ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಹಾಗಾಗಿ ಈ ಲವಣಾಂಶ ಪರೀಕ್ಷೆ ಅಷ್ಟೇ ಮುಖ್ಯವಾಗಿರುತ್ತದೆ. ಲವಣಾಂಶ ಜಾಸ್ತಿ ಇದ್ದಾಗ ಏನಪ್ಪಾ ಅಂತಂದ್ರೆ ಬೆಳೆಗಳು ನಾವು ಕೊಟ್ಟಿರತಕ್ಕಂತ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ತುಂಬಾ ಕಷ್ಟಪಡ್ತವೆ. ಅದೇ ರೀತಿ ನಾವು ಕೊಟ್ಟಿರತಕ್ಕಂತ ನೀರನ್ನ ಹೀರಿಕೊಳ್ಳಲು ಕೂಡ ತುಂಬಾ ಕಷ್ಟಪಡ್ತವೆ. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬೇಸಿಗೆಗಳಲ್ಲಿ ಸಾಕಷ್ಟು ನಮ್ಮ ರೈತರು ಬರ್ತಾರೆ. ಸ್ಪೆಷಲಿ ನಮ್ಮ ಈ ಒಂದು ಕಪ್ಪು ಜಮೀನು ಇರತಕ್ಕಂತ ರೈತರು ಬಂದು, ಸರ್ ನಮ್ಮ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ, ಬಂದಿರತಕ್ಕಂಥ ಬೆಳೆಗಳು ಸುಟ್ಟಂಗಾಗಿ ಸತ್ತು ಹೋಗ್ತಾ ಇರ್ತವೆ, ಈ ರೀತಿಯ ಒಂದು ಪ್ರಶ್ನೆಗಳನ್ನ ನಮಗೆ ಕೇಳ್ತಾ ಇರ್ತದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪಾ ಅಂತಂದ್ರೆ ಬೇಸಿಗೆನಲ್ಲಿ ಸ್ಪೆಷಲಿ ಕಪ್ಪು ಜಮೀನಿನಲ್ಲಿ ಏನಪ್ಪಾ ಅಂತಂದ್ರೆ ನಾವೇನು ಲವಣಯುಕ್ತ ನೀರು ಅಂತ ಹೇಳ್ತೀವಿ, ಈ ಲವಣಯುಕ್ತ ನೀರನ್ನ ಜಾಸ್ತಿ ಬಿಡೋದ್ರಿಂದನೂ ಕೂಡ ಏನಪ್ಪಾ ಅಂತಂದ್ರೆ ಬೆಳೆಗಳಲ್ಲಿ ಈ ತರ ಸುಟ್ಟು ತರ ಒಂದು ಲಕ್ಷಣವನ್ನ ನಾವು ನೋಡಬಹುದು. ಸೊ ಹಾಗಾಗಿ ಇವುಗಳನ್ನ ಕಡಿಮೆ ಮಾಡಲಿಕ್ಕೆ ಮತ್ತೆ ಭೂಮಿಯ ಮೇಲೆ ಆಗುವ ದುಷ್ಪರಿಣಾಮವನ್ನ ಕಡಿಮೆ ಮಾಡಲಿಕ್ಕೆ ಈಗ ಸಾಕಷ್ಟು ಕಡೆ ನಾವು ನೋಡಿರ್ಬೋದು. ನಮ್ಮ ಈ ಒಂದು ಇರಿಗೇಟೆಡ್ ಏರಿಯಾನ ನಾವು ಹೇಳ್ತೀವಿ, ಈಗ ಗಂಗಾವತಿ ಭಾಗದಲ್ಲಿರ್ಬೋದು ಅಥವಾ ನಮಗೆ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು ಅಥವಾ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಮುಂಚೆ ಅಲ್ಲಿ ನೀರಾವರಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ನೇಟಿವ್ ಆಗಿರತಕ್ಕಂಥ ಬೆಳೆಗಳನ್ನ ಬೆಳೀತಾ ಇದ್ರು. ಈಗ ನೀರಾವರಿ ಅಲ್ಲಿ ಬಂದಿರೋದ್ರಿಂದ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಒಂದು ನೀರನ್ನ ಬಿಟ್ಟು ಅಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣು ಏನಪ್ಪಾ ಅಂದ್ರೆ ಸವಳಯುಕ್ತ ಆಗ್ತದೆ. ಇದೇ ರೀತಿ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ನೀರಿನ ನಿರ್ವಹಣೆಯನ್ನ ವೈಜ್ಞಾನಿಕವಾಗಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿನೂ ಕೂಡ ನಾವು ಈ ಒಂದು ಲವಣಯುಕ್ತ ಮಣ್ಣನ್ನ ನಾವು ಕಾಣುವಂತ ಸಮಯ ದೂರ ಇರೋದಿಲ್ಲ ಅಂತ ಹೇಳ್ತಾ ದಯವಿಟ್ಟು ನೀರಿನ ಪರೀಕ್ಷೆಯನ್ನ ನಮ್ಮ ರೈತರು ಇತ್ತೀಚೆಗೆ ಮಾಡ್ಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ಕೆಲವೊಬ್ರು ನಾವು ರೈತರ ನೋಡಿದೀವಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಜೊತೆಗೆ ನೀರಿನ ಒಂದು ಪರೀಕ್ಷೆಯನ್ನು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲಾ ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳೋದು ಏನಪ್ಪಾ ಅಂತಂದ್ರೆ ಮಣ್ಣಿನ ಜೊತೆ ತಮ್ಮ ನೀರನ್ನು ಪರೀಕ್ಷೆ ಮಾಡಿಸೋದ್ರಿಂದ ನೀವು ನಿಮ್ಮ ಬೆಳೆಗಳನ್ನ ಆರೋಗ್ಯವಂತವಾಗಿ ಬೆಳಿಬಹುದು ಅಂತ ಹೇಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಿಮಗೆ ಬೇಕು ಅಂದ್ರೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ನೀವು ನಮ್ಮನ್ನ ಭೇಟಿ ಮಾಡಬಹುದು. ನನ್ನ ಮೊಬೈಲ್ ನಂಬರ್ ಈ ರೀತಿ ಇರುತ್ತದೆ, 99-64-20-45-71. ನಮಸ್ಕಾರ. ಕೇಳಿದ್ರೆ ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ರಿ, ಇದೀಗ ಕೇಳಿ. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448-5247-22 ಅಥವಾ 9036-71-902. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇದೀಗ ಕೇಳಿ ಹವಾಮಾನ ವರದಿ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಮತ್ತು ಉತ್ತರ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಇಂದು ಮಳೆಯಾಗಿದೆ. ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು ಆಗುಂಬೆಯ ಶಿವಮೊಗ್ಗ ಜಿಲ್ಲೆಯಲ್ಲಿ 12 ಸೆಂಟಿಮೀಟರ್ ಭಾರಿ ಮಳೆ ಪ್ರಮಾಣ ಆಗಿದೆ. ಹಾಗೆ ಜೊಯಿಡಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 10 ಸೆಂಟಿಮೀಟರ್, ಗೆರ್ಸೊಪ್ಪದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಸಿದ್ದಾಪುರ ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಮೂಡುಬಿದಿರೆ ದಕ್ಷಿಣ ಕನ್ನಡ 5 ಸೆಂಟಿಮೀಟರ್, ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ 5 ಸೆಂಟಿಮೀಟರ್, ಬೆಳಗಾವಿ ಜಿಲ್ಲೆಯಲ್ಲಿ 5 ಸೆಂಟಿಮೀಟರ್, ಕಮ್ಮರಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಸೆಂಟಿಮೀಟರ್, ಕೊಪ್ಪ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೋಲಾರ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ 40-50 ಕಿಲೋಮೀಟರ್ನೊಂದಿಗೆ ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದ್ದು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29°C ~20°C ಇರುವ ಸಾಧ್ಯತೆ ಇದೆ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನ್ ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತೊತ್ತಿಡುವೆ ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನಿ ಜೀನಾವ ಬಿಗಿದೂನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತರಲಾರೆ ತಂಗಂ ಪಂಟಾದವ್ವಾನ ತರಲಾರೆ ತಂಗಂ ಈ ಅಣ್ಣ ಕೈ ಮುಗಿದು ಕರೆದಾನೆ ಈ ಅಣ್ಣ ಕೈ ಮುಗಿದು ಕರೆದಾನೆ.